ದೋಟಿ ಅಂದ್ರೆ ಈಗ ಹೊಸ ತರ ಬರ್ತಿರೋ ದೋಟಿ, ಅದ್ ಮೇಲ್ ತನಕನು ಹೋಗಿ ಅದಾಗೆ ಹಿಡ್ಕೊಂಡ್ರೆ ಸಾಕು, ಅದ್ ಮೇಲ್ಗಡೆ ಯಾವ ಮೇಲೆ ಹಾಕ್ಬೇಕು ನಾವು ಹಿಡ್ದು ಅದು ಸ್ಪ್ರೇ ಆಗುತ್ತೆ. ನಮ್ಮ ಹತ್ರ ಇರುವಂತದ್ದು ಈಗ ಒಂದ್ 30-40 ಮೇಲ್ ತನಕ ಹೋಗ್ತಾ ಇದೆ, ಅದಕ್ಕೆ ಅರ್ಧ ಹತ್ತಿ ಕೊಟ್ಟೆ ಮಣೆ ಹಾಕಿ ಹಿಡ್ಕೊಂಡು ಹೊಡಿಬೇಕು. ಅದ್ ಸ್ವಲ್ಪ ತೂಕ ಇದೆ, ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನು ಹೊಸ ತರದ್ದು ನೋಡೋಣ, ಎಲ್ಲಾರು ಹೋಗಿ ನೋಡ್ಕೊಂಡ್ಬಂದು ಹೊಸದು ಪರ್ಚೇಸ್ ಮಾಡೋಣ ಅಂತಿದೀವಿ. ನೋಡ್ಬೇಕು ಅಂದ್ರೆ ಅಡಿಕೆ ಮರಕ್ಕೆ ಬೋರ್ಡೋ ಮಿಶ್ರಣವನ್ನ ಸ್ಪ್ರೇ ಮಾಡ್ಲಿಕ್ಕೆ ದೋಟಿ ಮೂಲಕನೇ ಮಾಡ್ಲಿಕ್ಕೆ ನೀವು ಕಂಡ್ಕೊಂಡಿರೋ ವಿಧಾನ? ಬೋರ್ಡೋ ಮಿಶ್ರಣ ಸ್ಪ್ರೇ ಮತ್ತೆ ಕೊನೆ ಕೀಳ್ಲಿಕ್ಕೆ. ಕೊನೆ ಕೀಳ್ಲಿಕ್ಕೂ ಈ ದೋಟಿನೇ ಬರುತ್ತಾ? ದೋಟಿನೇ ಆಗುತ್ತೆ. ಹಾಗಾದ್ರೆ ಈಗ ಈ ಕೊನೆಗಾರರ ಸಮಸ್ಯೆ ಏನಿಲ್ಲ, ಬೇಕೇ ಬೇಕು ಅಂತ. ಆ ದೋಟಿ ಅಂತ ಇದ್ರೆ ಅದೇನು ಕಷ್ಟ ಆಗಲ್ಲ. ಸರಿ, ಬೇಸಾಯ ಕ್ರಮಗಳೆಲ್ಲ ಹೇಳಿ, ಹೇಗ್ ಮಾಡ್ತೀರಿ ಅಡಿಕೆ ಬೇಸಾಯ, ಗೊಬ್ಬರ, ನೀರಿನ ನಿರ್ವಹಣೆ ಎಲ್ಲ? ನೀರಿನ ನಿರ್ವಹಣೆ ಅಡಿಕೆ ತೋಟಕ್ಕೆ ನಮಗೇನು ಜಾಸ್ತಿ ಬೇಕಾಗಲ್ಲ. ಈ ಸಲ ಒಂದ್ 3 ನೀರಾಗಿದೆ ಅಷ್ಟೇ, ಹೋದ ಸಲ ನೀರೇ ಕೊಡ್ಲಿಲ್ಲ ಅಡಿಕೆ ತೋಟಕ್ಕೆ. ನೀರು ಜಾಸ್ತಿ ಬೇಕಾಗೋದು ಕಾಫಿ ತೆಂಗಿಗೆ. ಯಾಕೆ ಅಡಿಕೆಗೆ ನೀರ್ ಯಾಕೆ ಬೇಡ ಅಷ್ಟು? ನಿಮ್ದು ಏನು ತಂಪು ಇರುತ್ತೆ? ಈಗ ತಂಪು ಉಳಿಸ್ಕೊಳ್ಳೋದಕ್ಕೆ ಏನ್ ಕ್ರಮ ತಗೊಂಡಿದ್ರಿ? ಈಗ ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ನೀರ್ ಆವಿಯಾಗಿ ಹೋಗ್ಬಿಡುತ್ತೆ, ನೆಲ ಒಣಗುತ್ತೆ, ತೋಟ ಒಣಗುತ್ತೆ ಅಂತಾರೆ. ಈಗ ತಂಪು ಉಳಿಸ್ಕೊಳ್ಳೋದಕ್ಕೆ, ತಂಪು ಉಳಿಸ್ಕೊಳ್ಳಕ್ಕೆ ಅಂದ್ರೆ ನಮ್ ಮಿಶ್ರ ಕ್ರಾಪ್ ಇದ್ರಿಂದ ಅಡಿಕೆ ಒಳಗೆ ಏಲಕ್ಕಿ ಇದೆ, ಕೊಕ್ಕೋ ಇದೆ, ಕಾಳ್ಮೆಣಸ್ ಇದೆ, ಬಾಳೆ ಇದೆ, ಹಂಗಾಗಿ ಅಷ್ಟು ತಂಪಿರುತ್ತೆ. ತಂಪಿರುತ್ತೆ ಅಂದ್ರೆ ಉದಿರದ ಎಲೆಗಳು ಒಂದ್ ರೀತಿ ಮಲ್ಚಿಂಗ್ ಆಗಿ ಗೊಬ್ಬರ ಆಗಿರುತ್ತೆ, ಹಾಗಾಗಿ ಅದೇ ತಂಪೆ ಸಾಕಾಗುತ್ತೆ. ಸರಿ, ಇನ್ನು ರಾಸಾಯನಿಕ ಗೊಬ್ಬರಗಳನ್ನ ಕೊಡ್ತೀರಾ ಅಡಿಕೆಗೆ? ಏನಿಲ್ಲ, ಬರೀ ಕೊಟ್ಟಿಗೆ ಗೊಬ್ಬರ ಅಷ್ಟೇ. ಕೊಟ್ಟಿಗೆ ಗೊಬ್ಬರ ಈಗ ಅನ್ನಪೂರ್ಣ ಅಂತ ಬರುತ್ತೆ, ಅದನ್ನ ಕೊಡ್ತೀವಿ. ಏನದು ವಿಶೇಷತೆ? ಅದು ಕಾಯಿ ಪಿಕ್ಕು, ಆಮೇಲೆ ಹಿಂಡಿಗಳು ಒಂದಷ್ಟು, ಹೊಂಗೆ ಹಿಂಡಿ, ಬೇವಿನ ಹಿಂಡಿ, ಎಲ್ಲದರ ಮಿಶ್ರಣ ಅಂದ್ರೆ ಸಾವಯವ ಪದಾರ್ಥಗಳ ಮಿಶ್ರಣ ಅಲ್ವಾ? ಅದನ್ನ ಎಷ್ಟು ಪ್ರಮಾಣದಲ್ಲಿ ಕೊಡ್ತೀರಿ? 2 kg ಒಂದ್ ಮರಕ್ಕೆ. ಒಂದ್ ಮರಕ್ಕೆ 2 kg ಅಷ್ಟು ಕೊಡ್ತೀರಿ. ಈಗ ಅಡಿಕೆ ಮರ ಅಲ್ಲದೆ ಉಳಿದ ಗಿಡಗಳಿಗೂ ಕೊಡ್ತೀರಾ? ಉಳಿದ ಗಿಡಗಳಿಗೆ ಏನು ಕೊಡಲ್ಲ, ಏನು ಕೊಡಲ್ಲ. ಮೆಣಸಿನ ಜೊತೆಗೆ ಅಡಿಕೆ ಗಿಡ ಕೊಡ್ತೀವಿ ಅಷ್ಟು. ಮೆಣಸಿನ ಅಡಿಕೆ ಗಿಡದ ಬುಡದಲ್ಲೇ ಇರೋದ್ರಿಂದ ವಿಶೇಷತೆಗೆ ಅದಕ್ಕೆ ಏನು ಕೊಡಲ್ಲ. ಇನ್ ಈ ತರ ಕೋಕೋ ಬೆಳೆ ನಿರ್ವಹಣೆ, ಅದಕ್ಕೆ ಪ್ರೋನಿಂಗ್ ಒಂದು ದೊಡ್ಡ ಕೆಲಸ. ಹೌದು, ಮತ್ತೆ ಅಂತ ಏನು ಕೆಲಸ? ಇಳುವರಿ ಚೆನ್ನಾಗಿ ಕೊಡ್ತಾ ಇದೆಯಾ? ಸಾಧಾರಣ ಇದೆ ಅಷ್ಟೇ, ಇಳುವರಿ ಬರುತ್ತೆ ಮಂಗನ್ಲು ಕಾಟ. ಅಡಿಕೆ ತೋಟದಲ್ಲಿ ಕೋಕೋ ಹಾಕೊಳ್ಳೋದ್ರಿಂದ ಅಡಿಕೆ ಮೇಲೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಇಳುವರಿ ಮೇಲೆ ಅಂತಾರೆ. ಅದ ಬೇರುಗಳು ಜಾಲ ಅದು ಹರಡ್ಕೊಳ್ಳೋದು, ಆಮೇಲೆ ಅಡಿಕೆ ತೋಟದ ಅಡಿಕೆ ಬೇರುಗಳ ಉಸಿರಾಟಕ್ಕೆ ತೊಂದರೆ ಆಗೋದು, ಈ ತರದೆಲ್ಲ ಕೆಲವು ರೈತರು ಹೇಳ್ತಾರೆ ಸಮಸ್ಯೆಗಳು. ಕೊಕ್ಕೋದಲ್ಲಿ ನಂಗನ್ಸಿದ ಪ್ರಕಾರ ಅದ್ರ ಬೇರು ಒಳಗೆ ಹೋಗ್ತಿರುತ್ತೆ, ಅದ್ರ ಬೇರು ಹರಡೋದು ಕಮ್ಮಿ, ಅದು ಸೀದಾ ತಾಯಿ ಬೇರೆ ಅನ್ನೋದಿದೆ ಅದು ಸೀದಾ ಕೆಳಗೆ ಹೋಗುತ್ತೆ. ಹಂಗಾಗಿ ಅದರದ್ದು ಗೊಬ್ಬರ ಬಾರಿ ಏನು ಎಳ್ಕೊಳ್ಳಲ್ಲ ಅಂತ ತಿಳ್ಕೊಂಡಿದ್ದೀನಿ ನಾನು. ಮತ್ತೆ ಅದರದ್ದು ಎಲೆ ಮತ್ತೆ ನಾವು ಪ್ರೋನಿಂಗ್ ಮಾಡಿ ಅದರದ್ದು ಅಲ್ಲೇ ಬಿಡ್ತೀವಿ, ಅದನ್ನೇನು ತೆಗಿಯಲ್ಲ. ಹಂಗಾಗಿ ಅದಕ್ಕೆ ಅದರದ್ದು ಒಂದಷ್ಟು ಅಡಿಕೆಗೆ ಗೊಬ್ಬರ ಆಗುತ್ತೆ ಅಂತ. ಇನ್ನು ಅಡಿಕೆ ತೋಟ ಅಗತ್ಯ ಮಾಡುವಂತ ಅಭ್ಯಾಸ ಏನಾರಿದೆಯಾ? ಯಾಕೆಂದ್ರೆ ಮಣ್ಣು ಹೂದಲಾಗಬೇಕು, ಮತ್ತೆ ಗಾಳಿ ಆಡಬೇಕು, ಬೇರುಗಳಿಗೆ ಗಾಳಿ ಸಿಗ್ಬೇಕು ಅಂತನ್ನೋ ಕಾರಣಕ್ಕೆ ಬಹಳಷ್ಟು ಜನ ರೈತರು ಅಗತ್ಯ ಮಾಡ್ತಾರೆ. ಇಲ್ಲ, ನಾವು ಅಗತ್ಯ ಏನು ಮಾಡಲ್ಲ, ಅದೇ ಇದು ಗೊಬ್ಬರ ಕೊಟ್ಟು ಮಣ್ಣು ಹಾಕ್ತೀವಿ. ಗೊಬ್ಬರ ಕೊಡೋದು ಅಂತ ಹೇಳಿದ್ರೆ ಮರದ ಬುಡ ಬಿಡಿಸ್ತೀರಾ? ಹಾಗೆ ಮರದ ಬುಡಕ್ಕೆ ಹಾಕ್ಬಿಡ್ತೀರಾ? ಬುಡಕ್ಕೆ ಹಾಕ್ಬಿಡ್ತೀವಿ. ಕಸಗೆಸೆ ಏನಿದ್ರೆ ತಕ್ಕೊಂಡು ಅದ್ರ ಬುಡಕ್ಕೆ ಒಂದ್ ಗೊಬ್ಬರ, ಒಂದ್ ಬುಟ್ಟಿ ಅಥವಾ ಒಂದೂವರೆ ಬುಟ್ಟಿ ಸಗಣಿ ಗೊಬ್ಬರ ಹಾಕಿ ಅನ್ನಪೂರ್ಣ ಹಾಕಿ ಮಣ್ಣು ಹಾಕ್ಬಿಡ್ತೀವಿ. ಹಾಗಾಗಿ ಎಷ್ಟು ಕೃಷಿ ಕಾರ್ಮಿಕರನ್ನ ಕಡಿಮೆ ಮಾಡಿ ಕೃಷಿ ಮಾಡಬಹುದು ಅಷ್ಟು ನಿರ್ವಹಣೆ ಮಾಡ್ತಿದ್ದೀರಿ ಈಗ ಅಲ್ವಾ? ಈಗ ತಾವು ಒಂದ್ ಕಾಲದಲ್ಲಿ ವೆನಿಲಾವನ್ನ ಈ ಭಾಗಕ್ಕೆ ಪರಿಚಯ ಮಾಡಿಸಿದವರು ನಿಮ್ ತಂದೆಯವರು ಅನ್ನುವಂತ ಒಂದ್ ಮಾತನ್ನ ಕೇಳಿದೀವಿ ಅಲ್ವಾ? ಈಗ ಏನಾಗ್ಬಿಡ್ತು ವೆನಿಲಾ ಆತರ ಆಯ್ತಲ್ಲ, ಏನ್ ಸಮಸ್ಯೆ ಆಯ್ತು? ವೆನಿಲಾ ಈಗ್ಲೂ ಬರ್ತಾ ಇದೆ ನಮ್ ತೋಟದಲ್ಲಿ, ಈಗ್ಲೂ ಒಂದ್ 4 ಬಳ್ಳಿ ಇದೆ, ಆದ್ರೆ ಎಷ್ಟು ಮಟ್ಟಿಗೆ ನಿಲ್ಲತ್ತೇನೋ ಗೊತ್ತಿಲ್ಲ. ಯಾಕೆ, ಏನಾಯ್ತು ಸಮಸ್ಯೆ? ಅದು ಹೋಗಿದ್ದು ಹೋಗೇ ಬಿಟ್ಟಿದೆ. ರೋಗನ? ರೋಗ ಅದರದ್ದು ಮೇಲೆ ಹೋಗಿದೆ, ಹೋಗಿದ್ ಕೆಳಗಿಳಿಸಿದ ತಕ್ಷಣ ಪುನಃ ಅದು ಹೋಗತ್ತ, ಬಳ್ಳಿ ಬರಲ್ಲ. ಇನ್ ನೋಡ್ಬೇಕು, ಒಂದ್ 2 ಬಳ್ಳಿ ಇಳಿಸಿದೀವಿ ಈಗ, ಇಳಿಸಿದ್ದು ಎಷ್ಟು ಉಳಿಯತ್ತೆ ಏನೋ ಗೊತ್ತಿಲ್ಲ. ಹೂವೇನಾರು ಬಿಟ್ಟಿತ್ತಾ? ಹೂ ಬಿಟ್ಟಿತ್ತು. ಅದನ್ನ ಪಾಲಿನೇಷನ್ ಮಾಡಿದ್ರ? ಕಾಯಿ ಚೆನ್ನಾಗಿ ಬಂದಿತ್ತ? ಕಾಯಿ ಸಾಧಾರಣ ಬಂದಿತ್ತು ಹೋದ ಸಲ, ಈ ಸಲ ಯಾಕೋ ಕಾಯಿ ಬಂದಿದ್ ನಿಲ್ತಾ ಇಲ್ಲ ನೋಡೋಕೆ. ಹಾಗಾಗಿ ಸ್ವಲ್ಪ ಸಮಸ್ಯೆ ಇದೆ ಇನ್ನು ವೆನಿಲಾದಲ್ಲಿ ಅಲ್ವಾ? ಮತ್ತೆ ಇನ್ನಿತರ ಅಂತರ ಬೆಳೆಗಳ ಬಗ್ಗೆ ಎಲ್ಲ ಹೇಳಿ, ಬೇರೆ ಏನು ಜಾಯಿಕಾಯಿ ಮತ್ತೆ ಏಲಕ್ಕಿ ಇವುಗಳ ಬೇಸಾಯ ಕ್ರಮಗಳು? ಏಲಕ್ಕಿಗೆ ಏನು ಸಪ್ರೇಟ್ ಆಗಿ ಏನು ಮಾಡಲ್ಲ. ಹೋದ ಸಲ ಈ ಏಲಕ್ಕಿ ಲಾಸ್ಟ್ ಆಗ್ತಾ ಬಂತು ನಮ್ ತೋಟದಲ್ಲಿ, ಈಗ ಇನ್ನು ಹೊಸ ಕ್ರಾಪ್ ಹಾಕ್ಬೇಕಷ್ಟು ಬಿಟ್ರೆ ಈ ಸಲ ಜಾಸ್ತಿ ಏನು ಕ್ರಾಪ್ ಇಲ್ಲ. ಎಷ್ಟಿದೆ ಏಲಕ್ಕಿ ಗಿಡಗಳು? ಏಲಕ್ಕಿ ಗಿಡ ಒಂದು 2000 ಹತ್ರ ಇರ್ಬೋದು. 2000 ಈಗ ಅಷ್ಟಿಲ್ಲ, ಈಗ ಕ್ರಾಪ್ ಆಯ್ತು ಅದರದ್ದು ಟೈಮ್, ಹಾಗಾಗಿ ಕೀಳ್ಬೇಕು. ಇನ್ ಕಿತ್ತು ಹೊಸ್ತಾಗ್ಬೇಕು. ಈಗ ಬಹಳಷ್ಟು ಕಡೆ ಏಲಕ್ಕಿಗೂ ಬಹಳ ಕೊಳೆ ರೋಗ ಅದು ಇದು ಏನೇನೋ ಸಮಸ್ಯೆಗಳು ಹೇಳ್ತಾರೆ. ಅದಕ್ಕೆ ಅಂದ್ರೆ ನಾವು ಅಡಕೆ ಸ್ಪ್ರೇ ಮಾಡ್ಬೇಕಾದ್ರೆ ಅಂದ್ರೆ ಜಾಸ್ತಿ ರೋಗ ಇದ್ದಲ್ಲಿ ಎಲ್ಲಿದೆ ನೋಡಿ ಅಡಕೆ ಸ್ಪ್ರೇ ಮಾಡ್ಬೇಕಾದ್ರೆ ಅದಕ್ಕೂ ಬೋರ್ಡ ಮಿಶ್ರಣ ಸಾಕಾಗತ್ತೆ. ಹಾಗಾಗಿ ಈ ಸರಿ ನೀವು ಏಲಕ್ಕಿ ಸಂಪೂರ್ಣ ತೆಗಿತೀರಿ? ತೆಗೆದ್ಬಿಟ್ಟು ಹೊಸದಾಗಿ ಏಲಕ್ಕಿ ನೆಡ್ತೀರಿ ಅಲ್ವಾ? ಇನ್ನಿತರ ಬೆಳೆಗಳನ್ನ ಏನೇನು ಇಟ್ಟಿದ್ರಿ? ಅಂತರ್ ಬೆಳೆಗಳು ಬಾಳೆ, ಕೊಕ್ಕೋ ಮುಖ್ಯ ಮಧ್ಯ. ಬಾಳೆ ಯಾವ ತಳಿ ಇದೆ? ಏಲಕ್ಕಿ ಪಟ್ಪಾಳೆ. ಏಲಕ್ಕಿ ಪಟ್ಪಾಳೆನೇ ಇದೆ. ಈಗ ಇಷ್ಟೊಂದೆಲ್ಲ ನೀವು ಅಡಿಕೆನಲ್ಲಿ ಹಾಕೊಳ್ಳೋದ್ರಿಂದ ಅದಕ್ಕೆ ಅಡಿಕೆ ಮರಕ್ಕೆ ಬೇಕಾಗಿರುವಂತಹ ಬೆಳಕಿನ ಸಮಸ್ಯೆ ಮತ್ತೆ ಗೊಬ್ಬರ ನೀರು ಅವುಗಳೆಲ್ಲ ಸಮರ್ಪಕವಾಗಿ ಪೂರೈಕೆ ಆಗುತ್ತಾ? ಆಗುತ್ತೆ, ನಾವು ತಿಳ್ಕೊಂಡಿದೀವಿ. ಹಾಗಾಗಿ ಅಡಿಕೆ ತಿಳ್ಕೊಂಡಿದೀನಿ ಅಂತಂದ್ರೆ ಅಡಿಕೆನಲ್ಲಿ ಇಳುವರಿನಲ್ಲಿ ಏನು ವ್ಯತ್ಯಾಸ ಆಗಿಲ್ಲ? ವ್ಯತ್ಯಾಸ ಆಗಿಲ್ಲ. ಜಾಸ್ತಿ ಆಗ್ತಾ ಇದೆ ಏನಾರು ವರ್ಷದಿಂದ ವರ್ಷಕ್ಕೆ? ಅಷ್ಟೇ ಇದೆ. ಇನ್ನು ಕಾಫಿ? ಕಾಫಿ ಒಂದು 4 ಎಕರೆ. 4 ಎಕರೆ ಯಾವ್ದು ತಳಿ ಹಾಕಿದ್ರಿ? ತಳಿ ರೋಬಸ್ಟಾ. ರೋಬಸ್ಟಾ ಹಾಕಿದ್ರಿ, ಹಾಗಾಗಿ ಸ್ವಲ್ಪ ಅದಕ್ಕೆ ರೋಗದ ನಿಯಂತ್ರಿಸೋ ಶಕ್ತಿ ಇದೆ ಅಂತ ಹೇಳ್ತಾರೆ ರೋಬಸ್ಟಾಕ್ ಅಲ್ವಾ? ರೋಬಸ್ಟಾ ಎರಡು ಇದೆ, ಸ್ವಲ್ಪ ಸೈಂಟೋರ್ ಇದೆ, ಸ್ವಲ್ಪ ರೋಬಸ್ಟಾ. ಇದಕ್ಕೆ ನೀರಿನ ಸಮಸ್ಯೆ ಇದೆಯಾ? ನೀರಿನ ಸಮಸ್ಯೆ ಇದೆ. ಈ ಕಾಫಿ ತೋಟದಲ್ಲಿ ವಿಶೇಷವಾಗಿ ನೀರು ಇಂಗಿಸ್ಲಿಕ್ಕೋಸ್ಕರವಾಗೇನೆ ದಂಡೆಗಳನ್ನ ಮಾಡಿರ್ತಾರೆ, ಸ್ವಲ್ಪ ಹದ ಉಳಿಲಿ ಅಂತ. ಆ ತರದ್ ಮಾಡಿದಿರ? ನೀರು ಹರಿದು ಹೋಗ್ಬಾರ್ದು ಅಂತ ಇದೆ ಕಾಫಿ. ಒಟ್ಟಾರಿಯಾಗಿ ನಿಮ್ಮ ಅನುಭವ ಹೇಳಿ, ಈಗ ಕೃಷಿಯಲ್ಲಿ ಹೇಗೆ ಇನ್ನು ನಾವು ಇನ್ನೊಂಚೂರು ಏನಾರ ಇಂಪ್ರೂವ್ ಮಾಡ್ಕೊಳ್ಬಹುದಾ? ಆರಾಮಾಗಿರ್ಬೋದಾ? ಚೆನ್ನಾಗಿ ಮಾಡಿ ನೋಡ್ಕೊಂಡು ಹೋದ್ರೆ ಆರಾಮಾಗಿರ್ಬೋದು. ಕೃಷಿಯನ್ನೇ ಮುಖ್ಯ ಕಸಬಾಗಿ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಕೃಷಿಯಲ್ಲಿ ಖುಷಿ ಇದೆ ಅಲ್ವಾ? ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೊಪ್ಪ ತಾಲೂಕು ಕುದುರುಗಡ್ಡೆಯ ಕುಮಾರ್ ಹೊಳ್ಳ ಅವರೊಡನೆ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ. ಅಮ್ಮ ಯಾವಾಗ ಬರುತ್ತೆ? ಈಗ್ಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗ್ಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು 1 ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ಜನ ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ಓ ಶಂಕರಪ್ಪ, ದನಕರುಗಳನ್ನ